ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ ಅದ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದು ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ಮ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK. ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹೆಂಗ್ರು ರೆಗ್ಯುಲರ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತೀರಿ ಅನ್ಸುತ್ತೆ, ಯಾವ್ದಾದ್ರು ಲಾಟ್ರಿ ಹೊಡಿತಾಂತ? ಇಲ್ಲ, ನಾನು ನನ್ನ ಕಾರ್ ಅನ್ನ CNG ಗೆ ಕನ್ವರ್ಟ್ ಮಾಡಿದೆ. ಮತ್ತೆ AG&P ಪ್ರಥಮ ಕಡೆಯಿಂದ 7,000 ರೂಪಾಯಿ CNG ಫ್ರೀ ಆಗಿ ಸಿಕ್ತು ಕೂಡ. ನಾನು ಹಾಕಿಸ್ಕೊಳ್ಬಹುದಾ? ಹೌದೌದು, ಯಾರ್ ಬೇಕಾದ್ರೂ ಕನ್ವರ್ಟ್ ಮಾಡಿಸಬಹುದು. AG&P ಪ್ರಥಮ್ ತಂದಿದೆ ವಿಶೇಷ ಆಫರ್. ಇಲ್ಲಿ ನೀವು ಹೊಸ CNG ವೆಹಿಕಲ್ ಕೊಳ್ಳಿರಿ ಅಥವಾ ಈಗಿರುವ ಪೆಟ್ರೋಲ್ ವೆಹಿಕಲ್ ಅನ್ನ CNG ಗೆ ಕನ್ವರ್ಟ್ ಮಾಡಿಸಿ ಪಡೆಯಿರಿ. 7,000 ರೂಪಾಯಿ ವರ್ತ್ CNG ಅಬ್ಸಲ್ಯೂಟ್ಲಿ ಫ್ರೀ. ಹೆಚ್ಚಿನ ಡೀಟೇಲ್ಸ್ ಗಾಗಿ ಕಾಲ್ 1-800-2121-999. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ಪ್ರಯೋಜನಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಡಾ ಎಲ್ ಮಾಲತಿ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಮೀಪ ಇರುವಂತಹ ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಮತಿ ಮಾಲತಿಯವರು. ಮಾಲತಿಯವರೇ, ಹೇಳಿ, ಕೃಷಿ ತರಬೇತಿ ಕೇಂದ್ರದಲ್ಲಿ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ನೀವು ನಡೆಸ್ತಾ ಇರ್ತೀರಿ. ಇಲ್ಲಿಯ ಕೃಷಿಕರ ಒಂದು ಅಗತ್ಯತೆಗಳು, ಜೊತೆಗೆ ಅವರಿಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಲ್ಲಿ, ಜೊತೆಗೆ ಅವರಿಗೆ ಇನ್ನಷ್ಟು ಅರಿವನ್ನು ಮೂಡಿಸಿ ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳೆಯುವಲ್ಲಿ, ಪ್ರಯೋಗಶೀಲರಾಗುವಲ್ಲಿ ನಿಮ್ಮ ಪ್ರಯತ್ನಗಳು ಯಾವಾಗಲೂ ಇದ್ದೇ ಇರುತ್ತೆ. ಇವತ್ತಿನ ದಿನದಲ್ಲಿ ಕೃಷಿಯ ಚಿತ್ರಣ ಯಾವ ರೀತಿ ಇದೆ ಅಂತ ನಿಮಗೆ ಅನಿಸುತ್ತೆ ಮೇಡಮ್? ನಮಸ್ಕಾರ ಸರ್. ಸೊ ಇವತ್ತು ಇತ್ತೀಚಿನ ದಿನಗಳಲ್ಲಿ ರೈತರು ಅಳವಡಿಸಿಕೊಳ್ತಾ ಬಂದಿರುವಂತಹ ಒಂದು ಕೃಷಿ ಪದ್ಧತಿಯನ್ನ ನಾವು ಆಧುನಿಕ ಕೃಷಿ ಪದ್ಧತಿ ಅಂತ ಹೇಳ್ಬೋದು. ಈ ಒಂದು ಕೃಷಿ ಪದ್ಧತಿಯಲ್ಲಿ ನಾವು ಅಧಿಕ ಇಳುವರಿ ಕೊಡುವಂತಹ ಒಂದು ತಳಿಗಳಾಗಿರ್ಬಹುದು ಅಥವಾ ಹೈಬ್ರಿಡ್ ತಳಿಗಳನ್ನ ನಾವು ಅತಿ ಹೆಚ್ಚು ಬಳಕೆ ಮಾಡ್ತಾ ಇರುವಂತದನ್ನ ಕಂಡುಬರ್ತಾ ಇದೆ. ಸೊ ಇದರ ಒಂದು ಏನ್ ತಳಿಗಳು ಏನಿದ್ದಾವೆ, ಅವು ಅಧಿಕ ಪ್ರಮಾಣದಲ್ಲಿ ಪೋಷಕಾಂಶವನ್ನ ನಿರೀಕ್ಷಿಸುತ್ತವೆ, ಹಾಗೇನೆ ನೀರನ್ನು ಸಹ ಅದು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ಇಳುವರಿಯ ಮಟ್ಟವನ್ನ ಹೆಚ್ಚಿಸಿ ಕೊಡ್ತಾ ಇರಬಹುದು. ಆದರೆ ಈ ಒಂದು ಅಧಿಕ ಇಳುವರಿ ಕೊಡಬೇಕಾದ್ರೆ ಬೇಕಾಗಿರುವಂತಹ ಪೋಷಕಾಂಶವನ್ನ ನಾವು ರಾಸಾಯನಿಕ ಗೊಬ್ಬರದ ಮೂಲಕನೇ ಕೊಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಈ ಒಂದು ಹಸಿರು ಕ್ರಾಂತಿಯ ನಂತರ ದಿನಗಳಲ್ಲಿ ನಾವು ಕಂಡು ಬರ್ತಾ ಇದ್ದಂಥದ್ದು. ಈ ಒಂದು ಸಮಸ್ಯೆಯನ್ನ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ನಾವು ನೈಸರ್ಗಿಕ ಗೊಬ್ಬರಗಳ ಒಂದು ಬಳಕೆ ಮಾಡ್ತಾ ಇರೋದ್ರಿಂದಾಗಿ ಅದರ ಒಂದು ದುಷ್ಪರಿಣಾಮ ನೇರವಾಗಿ ಪರಿಸರದ ಮೇಲೆ ಬೀಳ್ತಾ ಇದೆ ಅಂತಾನೆ ನಾವು ಹೇಳ್ಬೋದು. ಅದರಲ್ಲೂ ಪರಿಸರದಲ್ಲೂ ಸಹ ಮಣ್ಣಿನ ಒಂದು ಮೇಲಿನ ಒಂದು ಮಣ್ಣಿನ ಒಂದು ಆರೋಗ್ಯದ ಮೇಲಿನ ಒಂದು ದುಷ್ಪರಿಣಾಮ ಅತಿ ಹೆಚ್ಚಿನದಾಗಿ ಆಗ್ತಾ ಇದೆ. ಅಂದ್ರೆ ಮಣ್ಣು ತನ್ನ ಒಂದು ಸತ್ವವನ್ನ ಕಳ್ಕೊಂತಾ ಇದೆ, ಅದರಲ್ಲಿರುವಂತಹ ಪೋಷಕಾಂಶವನ್ನ ಅಂಶವೂ ಸಹ ಕ್ಷೀಣಿಸ್ತಾ ಬರ್ತಾ ಇದೆ ಅಂತ ಅನ್ಬಹುದು. ಸೊ ಹಾಗಾಗಿ ಅದಕ್ಕೇನಾರು ಒಂದು ನಮ್ಮ ಮಣ್ಣಿನ ಆರೋಗ್ಯವನ್ನ ನಾವು ಕಾಪಾಡ್ಕೋಬೇಕಾದ್ರೆ ಏನಾರು ಒಂದು ಮಾರ್ಗ ಇದೆಯಾ, ಪರ್ಯಾಯ ಮಾರ್ಗ ಇದೆಯಾ ಅಂತ ನಾವೇನಾದ್ರು ಯೋಚನೆ ಮಾಡಿದಾಗ ಸಾವಯವ ಗೊಬ್ಬರಗಳ ಒಂದು ಬಳಕೆಯ ಪ್ರಮಾಣವನ್ನ ನಾವು ಹೆಚ್ಚಿಸ್ಕೋಬಹುದಾದಂಥದ್ದು ಒಂದು ಮಾರ್ಗ ಅಂತ ನಾವು ಅನ್ಕೋಬಹುದು. ಅದರಲ್ಲೂ ಸಹ ಒಂದು ಜೈವಿಕ ಗೊಬ್ಬರಗಳ ಒಂದು ಬಳಕೆಯನ್ನು ಅತಿ ಹೆಚ್ಚಿನದಾಗಿ ನಮ್ಮ ರೈತರು ಅಳವಡಿಸ್ಕೋಬೇಕು ಅಂತ ನಾನು ಕೇಳ್ಕೊತೇನೆ ಸರ್. ನೀವೇ ಹೇಳಿದ ಹಾಗೆ ಇವತ್ತಿನ ಅನಿವಾರ್ಯತೆ ಜೈವಿಕ ಗೊಬ್ಬರಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು. ಹೀಗೆ ಬಳಕೆ ಮಾಡಬೇಕು ಅಂದಾಗ ಪ್ರಯತ್ನಗಳು ಎಲ್ಲಿಂದ ಶುರುವಾಗಬೇಕು? ಜೈವಿಕ ಗೊಬ್ಬರಗಳು ಅಂದ್ರೆ ಯಾವುದೆಲ್ಲ ವಸ್ತುಗಳನ್ನ ನಾವು ಜೈವಿಕ ಗೊಬ್ಬರವಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ಜೈವಿಕ ಗೊಬ್ಬರಗಳಂದ್ರೆ ಏನು ಅಂತ ತಿಳಿಸೋಕ್ಕೂ ಮುಂಚೆ ನಾನೊಂದು ಅಂಶವನ್ನ, ಒಂದು ಮಾತು, ನಾವು ನೀವು ಕೇಳದಿರುವಂತಹ ಒಂದು ಮಾತನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಾವು ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಅನ್ನೋ ಒಂದು ಕ್ವಶನ್, ಅಂದ್ರೆ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುವಂತದ್ದು. ಸೊ ಹಾಗಾದ್ರೆ ಮಣ್ಣು ಸಾಯುತ್ತಾ? ಸಾಯ್ಬೇಕಾದ್ರೆ ಮಣ್ಣಿಗೆ ಒಂದು ಜೀವ ಇರಬೇಕಾಗತ್ತಲ್ವಾ? ಸೊ ಅಂತಹ ಮಣ್ಣು ಅಂದ್ರೆ ಮಣ್ಣನ್ನ ಒಂದು ಜೀವಂತವಾಗಿ ಇಡುವಂತಹ ಅಂಶಗಳು ಯಾವುದು ಅಂತ. ಇವಾಗ ನಾವು ಫಲವತ್ತತೆಯನ್ನ ನಾವು ನೋಡೋದಾದಾಗ ಮಣ್ಣಿನ ಫಲವತ್ತತೆ ಯಾವ್ದು ನಿರ್ಧಾರ ಮಾಡುತ್ತೆ ಅಂತಂದ್ರೆ ಆ ಮಣ್ಣಿನಲ್ಲಿರುವಂತಹ ಒಂದು ಸಾವಯವ ಇಂಗಾಲ ನಿರ್ಧಾರ ಮಾಡ್ತವೆ. ಆದರೆ ಜೀವಂತಿಕೆಯನ್ನು ನಿರ್ಧರಿಸುವ ಅಂಶ ಯಾವುದು ಅಂತ ಅನ್ನೋದು ಒಂದು ಪ್ರಶ್ನೆ ಆಗುಳಿಬಹುದು. ಹೌದು, ಮಣ್ಣಿಗೂ ಜೀವ ಇದೆ ಅಂತ ಹೇಳುವಂತದ್ ಯಾವ್ದಪ್ಪ ಅಂತಂದ್ರೆ ಅಲ್ಲಿ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳ ಒಂದು ಸಂಖ್ಯೆ ಮತ್ತು ಅವುಗಳ ಕಾರ್ಯಚಟುವಟಿಕೆ. ಯಾವ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಇದಾವೋ ಅದರ ಸಂಖ್ಯೆ ಜಾಸ್ತಿನಲ್ಲಿದೆ ಅನ್ನೋದಾದ್ರೆ ಅಂತಹ ಮಣ್ಣನ್ನ ನಾವು ಆರೋಗ್ಯವಂತ ಮಣ್ಣು, ಮತ್ತೆ ಯಾವ ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣ ಜಾಸ್ತಿ ಇದೆಯೋ ಅಂತಹ ಮಣ್ಣನ್ನು ನಾವು ಉತ್ಕೃಷ್ಟವಾದ ಒಂದು ಆರೋಗ್ಯವಂತ ಮಣ್ಣು ಅಂತ ನಾವು ಹೇಳ್ಬೋದು. ಹಾಗಾಗಿ ಇಂತಹ ಒಂದು ಸೂಕ್ಷ್ಮಾಣುಜೀವಿಗಳು ಏನಿದಾವೆ ಅವು ಬೆಳೆಗೆ ಬೇಕಾಗುವಂತಹ ಪೂರಕವಾದ ಒಂದು ಪೋಷಕಾಂಶವನ್ನ ಒದಗಿಸ್ಕೊಡ್ತಾ ಇರುತ್ತೆ. ಅದರ ಕಾರ್ಯಚಟುವಟಿಕೆಗಳು ಮುಂದೆ ಯಾವುದು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಂತಹ ಒಂದು ಸೂಕ್ಷ್ಮಾಣುಜೀವಿಯಿಂದನ ಮಣ್ಣಿನಿಂದನೇ ಆಯ್ಕೆ ಮಾಡಿಕೊಂಡು ಒಂದು ಪೂರಕವಾದ ಮಾಧ್ಯಮದ ಮೇಲೆ ನಾವು ಬೆಳೆಸಿ ಅದರಿಂದ ತಯಾರಿಸಲಾದಂತಹ ಒಂದು ಗೊಬ್ಬರವನ್ನ ನಾವು ಜೈವಿಕ ಗೊಬ್ಬರ ಅಂತ ಹೇಳ್ಬೋದು. ಇದರಲ್ಲೂ ಬೇರೆ ಬೇರೆ ವಿಧಗಳು ಇರುತ್ತಾ? ಖಂಡಿತ ಇದೆ ಸರ್. ಅದರಲ್ಲಿ ಪ್ರಮುಖವಾಗಿ 6 ತರದ ಒಂದು ಜೈವಿಕ ಗೊಬ್ಬರಗಳು ಅಂತ ನಾವು ಹೇಳ್ಬೋದು. ಅಂದ್ರೆ ಈ ಒಂದು ವಿಧವನ್ನ ನಾವು ಯಾವ್ದನ್ ಮೇಲೆ ವಿಂಗಡಿಸಬಹುದು ಅಂತ ಅನ್ನೋದಾದ್ರೆ ಅವುಗಳ ಒಂದು ಕಾರ್ಯಕ್ಷಮತೆ ಮೇಲೆ. ಅಂದ್ರೆ ಸೂಕ್ಷ್ಮಾಣುಜೀವಿಗಳು ಅದರಲ್ಲಿ ಬಹುಮುಖ್ಯವಾಗಿ ಸಾರಜನಕ ಅಂದ್ರೆ ನಮ್ಮ ಸಸ್ಯ ಪೋಷಕಾಂಶಗಳಲ್ಲಿ 6 ಪ್ರಧಾನ ಪೋಷಕಾಂಶಗಳಿದ್ದಾವೆ. ಅದರಲ್ಲಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್. ಸೊ ಈ ಒಂದು ಸಾರಜನಕವನ್ನ ನಮ್ಮ ಸೂಕ್ಷ್ಮಾಣುಜೀವಿಗಳು ಏನ್ ಮಾಡ್ತವೆ ಅಂತಂದ್ರೆ ಅನಿಲ ರೂಪದಲ್ಲಿರುವಂತಹ ಸಾರಜನಕ ಏನಿದೆ ವಾಯುಮಂಡಲದಲ್ಲಿ ಅತಿ ಅಗಾಧವಾದ ಪ್ರಮಾಣದಲ್ಲಿ ಇದೆ, ಆದರೆ ಸಸ್ಯಗಳು ಅದನ್ನ ಎಳ್ಕೊಂಡು ಬೆಳೆಯುವಂತಹ ಒಂದು ಸಾಧ್ಯತೆ ಇರೋದಿಲ್ಲ. ಅವಕ್ಕೆ ಬೇಕಾಗಿರುವಂತಹ ರೂಪನೇ ಬೇರೆ. ಅಂದ್ರೆ ಅನಿಲ ರೂಪ ಇರೋದು ನೈಟ್ರೇಟ್ ರೂಪದಲ್ಲಿ ನಮ್ಮ ಸಸ್ಯಗಳಿಗೆ ಬೇಕಾಗಿರುತ್ತೆ, ಬೆಳವಣಿಗೆಗೆ ಬೇಕಾಗುತ್ತೆ. ಆ ಒಂದು ರೂಪಕ್ಕೆ ತಂದು ಕೊಡುವಂತಹ ಕೆಲಸವನ್ನ ಈ ಒಂದು ಸೂಕ್ಷ್ಮಾಣುಜೀವಿಗಳು ಮಾಡ್ತವೆ. ಹಾಗಾಗಿ ಮೊದಲ ಒಂದು ವಿಧ ಅಂತ ನಾನು ಹೇಳೋದಾದ್ರೆ ಅದು ಸಾರಜನಕವನ್ನ ಸ್ಥಿರೀಕರಿಸುವಂತಹ ಸೂಕ್ಷ್ಮಾಣುಜೀವಿಗಳು. ಅದರಲ್ಲೂ ವಿಧಗಳು ಬರ್ತಾ ಹೋಗ್ತದೆ. ಅದರಲ್ಲಿ ಏನು ಅಂತಂದ್ರೆ ಒಂದು ಸ್ವತಂತ್ರವಾಗಿ ಅಂದ್ರೆ ತಾನು ಮಣ್ಣಿನಲ್ಲೇ ಇತ್ತುಕೊಂಡು ಆ ಒಂದು ಬೆಳೆಯ ಒಂದು ಬೇರಿನ ಸುತ್ತಮುತ್ತಲ ಇಟ್ಕೊಂಡು ಏನು ವಾತಾವರಣದಲ್ಲಿರುವಂತಹ ಒಂದು ಅನಿಲ ರೂಪದ ಸಾರಜನಕವನ್ನ ನೈಟ್ರೇಟ್ ರೂಪಕ್ಕೆ ತಂದು ಗಿಡಕ್ಕೆ ಒದಗಿಸ್ಕೊಡುತ್ತೆ. ಇನ್ನೊಂದು ರೂಪದ ಸೂಕ್ಷ್ಮಾಣುಜೀವಿಗಳಿರ್ತವೆ, ಅವು ಏನ್ ಮಾಡ್ತವೆ ಅಂತಂದ್ರೆ ಬೆಳೆಯ ಒಂದು ಬೇರಿನ ಒಳಗಡೆ ಹೊಕ್ಕಿ ಅಲ್ಲಿ ಗಂಟುಗಳನ್ನ ಮಾಡ್ತಾ ಆ ಗಂಟಿನಲ್ಲಿ ತಾನು ಜೀವಿಸ್ಕೊಂಡು ತನಗೆ ಬೇಕಾದಂತಹ ಆಹಾರವನ್ನ ಆ ಬೆಳೆಯಿಂದನೇ ಪಡ್ಕೊಂಡು ಅಲ್ಲಿಂದ ಈ ಒಂದು ಸಾರಜನಕ ಸ್ಥಿರೀಕರಣವನ್ನ ಮಾಡ್ತಾ ಹೋಗುತ್ತೆ. ಅಂದ್ರೆ ಅನಿಲ ರೂಪದಲ್ಲಿರೋದನ್ನ ನೈಟ್ರೇಟ್ ಅಥವಾ ಅಮೋನಿಯ ರೂಪಕ್ಕೆ ತಂದು ಬೆಳೆಗೆ ಒದಗಿಸ್ಕೊಡುವಂತದ್ದು. ಇಂಥದನ್ನ ನಾವೇಂತೀವಿ ಅಂತಂದ್ರೆ ಸಹಜೀವನದೊಂದಿಗೆ ವಾಳ್ತಾ ಇರುವಂತಹ ಸೂಕ್ಷ್ಮಾಣುಜೀವಿಗಳು. ಅಂದ್ರೆ ತನಗೂ ಹೆಲ್ಪ್ ಆಗ್ಬೇಕು, ತನ್ನ ಜೊತೆ ಇರುವಂತಹ ಬೆಳೆಗೂ ಬೇಕಾದಂತಹ ಒಂದು ಪೋಷಕಾಂಶ ದೊರಕಿಸಿಕೊಡುತ್ತೆ. ಇನ್ನೂ ಒಂಥರದ ಒಂದು ಸೂಕ್ಷ್ಮಾಣುಜೀವಿಗಳಿದಾವೆ, ಅದನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಅದು ಬೆಳೆಯ ಬೇರಿನಲ್ಲಿ ಇತ್ಕೊಂಡಿರುತ್ತೆ, ಆದ್ರೆ ಅದು ಸಾರಜನಕನ ಸ್ಥಿರೀಕರಿಸ್ತಾ ಇದ್ರು ಸಹ ತನಗೆ ಬೇಕಾದಂತಹ ಆಹಾರವನ್ನ ಬೇರೊಂದು ಬೆಳೆಯ ಮೇಲ್ದರ್ಜೆಯ ಒಂದು ಬೆಳೆಯಲ್ಲಿ ಪಡ್ಕೊಂತ ಬೆಳೀತಾವಂತದ್ದು. ಅದ್ರ ಕೆಲಸ ಮಾತ್ರ ಸಾರಜನಕದ ಒಂದು ಸ್ಥಿರೀಕರಣವನ್ನೇ ಮಾಡ್ತಾ ಇರುತ್ತೆ. ಇಂಥ ಎಲ್ಲದಕ್ಕೂ ನಾವು ಎಕ್ಸಾಂಪಲ್ ನ ಉದಾಹರಣೆಯಾಗಿ ನಾನು ಕೊಡ್ತಾ ಹೋಗ್ತೀನಿ ಅಂತಂದ್ರೆ ಈಗ ಸಹಜೀವನಕ್ಕೆ ಬಂದಾಗ ರೈಜೋಬಿಯಂ ಅಂತ ನಾನು ಹೇಳ್ಬೋದು. ಅದು ನಮ್ಮ ದ್ವಿದಳ ಧಾನ್ಯದ ಬೆಳೆಗಳ ಒಂದು ಬೇರಿನಲ್ಲಿ ಗಂಟಿನಲ್ಲಿ ನಾವು ಇದನ್ನ ನೋಡ್ಬೋದು. ಸೊ ಇದಕ್ಕೆ ಹಲವಾರು ಪ್ರಭೇದಗಳು, 6 ಪ್ರಭೇದಗಳಿದ್ದಾವೆ. ಆ ಒಂದು ಪ್ರಭೇದಗಳು ಪ್ರತಿಯೊಂದು ಬೆಳೆಗೆ ಒಂದು ನಿರ್ದಿಷ್ಟವಾಗಿ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಹಾಗೇನೆ ಈಗ ನಾನು ಹೇಳಿದೆ ಸ್ವತಂತ್ರವಾಗಿ ಜೀವಿಸಿಕೊಂಡು ಸಾರಜನಕ ಸ್ಥಿರೀಕರಿಸುವಂತದ್ದು ಅಂತ, ಅದಕ್ಕೆ ನಾವು ಉದಾಹರಣೆ ಕೊಡ್ತೀನಿ ಅನ್ನೋದಾದ್ರೆ ಅಜೋಟೋಬ್ಯಾಕ್ಟರ್ ಅಂತ ಬರುತ್ತೆ, ಅಜೋಸ್ಪೀರಲಮ್ ಅಂತ ಎಲ್ಲ ಬರುತ್ತೆ. ಅದಲ್ದೇನು ಅಜೋಲಾ ಅಂತ ಮೋಸ್ಟ್ಲಿ ರೈತರು ಎಲ್ಲರೂ ಸಹ ಕೇಳಿರ್ಬಹುದು. ಅಜೋಲಾ ಅನ್ನೋದು ಸಹ ಒಂದು ಜೈವಿಕ ಗೊಬ್ಬರನೇ. ಇದು ಒಂದು ಸಣ್ಣ ಒಂದು ಫರ್ನ್ ಜಾತಿಯ ಒಂದು ಸಣ್ಣದಾದ ಚಿಕ್ಕದಾದ ಒಂದು ಬೆಳೆಯಾಗಿರುತ್ತೆ. ಇದನ್ನ ನಾವು ಯಾವ ಒಂದು ಭತ್ತದ ಬೆಳೆಯಲ್ಲಿ ನಾವು ಅದಕ್ಕೆ ಪ್ರಮಾಣದಲ್ಲಿ ಅದಕ್ಕೆ ನೀರಿನ ಅವಶ್ಯಕತೆ ಇರೋದ್ರಿಂದಾಗಿ ನೀರಿನ ಮೇಲಿನ ತೇಲ್ಕೊಂಡು ಅದು ಜೀವನ ತನ್ನ ಜೀವನವನ್ನ ನಡೆಸ್ಕೊಂತ ಬಂದಿರುತ್ತೆ. ಇಂತಹ ಒಂದು ಅಜೋಲಾದಲ್ಲಿ ಎಲೆಯ ಕೆಳಗಿನ ಭಾಗದಲ್ಲಿ ಒಂದು ರಂಧ್ರಗಳು ಏನಿರ್ತೋ ಅಲ್ಲಿ ಒಂದು ಅನಬೀನ ಅನ್ನೋ ಒಂದು ಬ್ಯಾಕ್ಟೀರಿಯಾ ಸಾರಜನಕವನ್ನ ಸ್ಥಿರೀಕರಿಸುತ್ತಾ ಬರುತ್ತೆ. ಸೊ ಈ ತರದ ಒಂದು ಅಜೋಲಾ ಅನ್ನೋದು ಸಹ ಸಾರಜನಕವನ್ನ ಸ್ಥಿರೀಕರಿಸಿ ನಮ್ಮ ಮುಖ್ಯ ಬೆಳೆ ಅಂದ್ರೆ ಭತ್ತಕ್ಕೆ ಒಂದು ಪೋಷಕಾಂಶವನ್ನ ಒದಗಿಸ್ಕೊಡ್ತಾ ಬಂದಿರುವಂತದ್ದು. ಇಷ್ಟು ನಾನು ಈಗವರೆಗೂ ಏನ್ ಹೇಳಿದೀನಿ ಅದನ್ನ ನಾವು ಸಾರಜನಕವನ್ನ ಸ್ಥಿರೀಕರಿಸುವಂತಹ ಸೂಕ್ಷ್ಮಾಣುಜೀವಿಗಳನ್ನು ಒಳಗೊಂಡಂತಹ ಜೈವಿಕ ಗೊಬ್ಬರಗಳು. ಇನ್ನೊಂದು ಬೇರೆ ರೀತಿಯ ಒಂದು ಸೂಕ್ಷ್ಮಾಣುಜೀವಿಗಳಿದಾವೆ, ಅದನ್ನ ಯಾವ್ದಪ್ಪ ಅಂತ ಹೇಳ್ಬೋದು ಅಂದ್ರೆ ರಂಜಕವನ್ನ ಕರಗಿಸಬಲ್ಲಂತಹ ಸೂಕ್ಷ್ಮಾಣುಜೀವಿಗಳು. ಇದು ರಂಜಕ ಅನ್ನೋದು ಎರಡನೇ ಪ್ರಧಾನ ಪೋಷಕಾಂಶ, ನಮ್ಮ ಬೆಳೆಗೆ ಬೇಕಾದಂತಹ ಎರಡನೇ ಪೋಷಕಾಂಶ. ಈ ರಂಜಕವನ್ನ ಯಾವ ರೀತಿ ಕರಗಿಸುತ್ತೆ, ಕರಗಿಸ್ಬೇಕು ಅಂತಂದ್ರೆ, ಇವಾಗ ನಾನು ಪೋಷಕಾಂಶ ಅಂದ್ರೆ ರಂಜಕದಕ್ಕೆ ಬೇರೊಂದು ರೂಪದಲ್ಲಿ ಬೇಕು ನಮ್ಮ ಬೆಳೆಗಳಿಗೆ. ಯಾವ್ದು ರೂಪ ಅಂತಂದ್ರೆ ಫಾಸ್ಫೇಟ್ ರೂಪ ಅಂತ ನಾವು ಹೇಳ್ತೀವಿ. ಅದು ಏನಿರುತ್ತೆ, ನಮ್ಮ ಮಣ್ಣಿನಲ್ಲಿ ಈಗಾಗಲೇ ನಾವು ರಾಸಾಯನಿಕ ಗೊಬ್ಬರವಾಗಿ DAP ಮೂಲಕನೋ ಅಥವಾ ಇದು SSP ಅಂತ ನಾವು ಹೇಳ್ತೀವಲ್ಲ, ಅದನ್ನ ಹಾಕಿದ ಪ್ರಮಾಣದಲ್ಲೇ ಭೂಮಿನಲ್ಲಿ ಇರುತ್ತೆ. ಆದ್ರೆ ಬೆಳೆಗೆ ಬೇಕಾಗಿರುವಂತಹ ರೂಪಕ್ಕೆ ಬರೋಕ್ಕೂ ಮುಂಚೆನೆ ಅದು ಇನ್ನೊಂದು ಧಾತುವಿನ ಜೊತೆ ತನ್ನ ಸಂಪರ್ಕವನ್ನ ಇಟ್ಕೊಂಡು ಒಂದು ಘನೀಕರಣವನ್ನ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅಂತಹ ಒಂದು ಘನೀಕೃತವಾದಂತಹ ರಂಜಕದ ಪ್ರಮಾಣ ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಇದೆ, ಆದರೂ ಸಹ ಬೆಳೆಗೆ ಲಭ್ಯ ಆಗ್ತಾ ಇರೋದಿಲ್ಲ. ಈ ನಾವು ರಂಜಕವನ್ನ ಕರಗಿಸುವಂತಹ ದುಂಡಾಣುಗಳಿದಾವೆ, ಹಾಗೆ ಶಿಲೀಂಧ್ರಗಳಿದಾವೆ. ಆ ಒಂದು ದುಂಡಾಣುಗಳನ್ನ ನಾವು ಮಣ್ಣಿಗೆ ಸೇರಿಸಿದ್ದಲೇ ಆದಲ್ಲಿ ಇದು ಏನ್ ಮಾಡುತ್ತೆ, ಆ ಒಂದು ರಂಜಕವನ್ನ ಕರಗಿಸುತ್ತೆ. ಅಂದ್ರೆ ಅವುಗಳ ನಡುವಿನ ಒಂದು ಬಾಂಧವ್ಯ ಏನಿದೆಯೋ ಆ ಬಾಂಡೇಜ್ ಅನ್ನ ಅದು ತನ್ನ ಒಂದು ಆಮ್ಲದ ಮೂಲಕ, ತಾನು ಸವಿಸುವ ಒಂದು ಆಮ್ಲದ ಮೂಲಕ ಅದರ ಒಂದಿನ ನಡುವಿನ ಬಾಂಧವ್ಯನ್ನ ಕಿತ್ತಾಕೋದ್ರಿಂದಾಗಿ ಆ ಒಂದು ಫಾಸ್ಫೇಟ್ ಅಂಶ ನಮ್ಮ ಮಣ್ಣಿಗೆ ಲಭ್ಯ ಆಗ್ತಾ ಹೋಗುತ್ತೆ, ಅದನ್ನ ನಮ್ಮ ಸಸ್ಯ ಪಡೆದುಕೊಂಡು ಬೆಳೀತಾ ಹೋಗುತ್ತೆ. ಇದು ನನ್ನ ಒಂದು ಅಂದ್ರೆ ನಮ್ಮ ರಂಜಕವನ್ನ ಕರಗಿಸುವಂತಹ ಜೀವಾಣುಗಳಾಗಿರ್ಬೋದು. ಹಾಗೇನೆ ರಂಜಕವನ್ನ ಒದಗಿಸುವಂತ ಅಂದ್ರೆ ಮೊಬಲೈಸಿಂಗ್ ಅಂತ ನಾವು ಹೇಳ್ತೀವಿ, ಮೊಬಲೈಸರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಯಾವುದೋ ಜಾಗದಲ್ಲಿ ನಮ್ಗೆ ರಂಜಕ ಮಣ್ಣಿನಲ್ಲಿ ಇರುತ್ತೆ, ಆದ್ರೆ ನಮ್ಮ ಬೆಳೆಗಳ ಬೇರೇನಿದೆಯೋ ಅಲ್ಲಿವರೆಗೂ ಅದಕ್ಕೆ ತಲುಪುವಂತ ಸಾಧ್ಯತೆಗಳು ಇರೋದಿಲ್ಲ. ಅಷ್ಟು ಸಮೂಹ ಅದರಲ್ಲಿ ಬೇರಿನ ಒಂದು ಸಮೂಹ ಅಷ್ಟೊಂದು ಇರೋದಿಲ್ಲ ಅಂತ ಅನ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ನಮಗೆ ಶಿಲೀಂಧ್ರ ಜಾತಿಯ ಒಂದು ಮೈಕೋರೇಜಾ ಅಂತ ಹೇಳ್ತೀವಿ, ಅಥವಾ ವ್ಯಾಮ್ ಅಂತ ಹೇಳ್ತೀವಿ, ವೆಸಿಕ್ಯುಲರ್ ಆರ್ಬೆಸ್ಕ್ಯುಲರ್ ಮೈಕೋರೇಜಾ ಅಂತ. ಈ ಒಂದು ಜೀವಾಣು ಏನ್ ಮಾಡುತ್ತೆ ಅಂತಂದ್ರೆ ಆ ಬೇರುಗಳಿಗೆ ನಾವ್ ಯಾವ ಒಂದು ಬೆಳೆಗೆ ಅದನ್ನು ಉಪಚಾರ ಮಾಡ್ತೀವೋ ಅಂತಹ ಒಂದು ಬೇರಿನಲ್ಲಿ ಒಳಹೊಕ್ಕಿ ಅಲ್ಲಿ ಒಂದು ಆ ಬೇರನ್ನ ಅಗಲವಾಗಿ ಹರಡ್ಕೊಳ್ಳೋ ರೀತಿ ಮತ್ತೆ ಆಳವಾಗಿಯೂ ಹರಡ್ಕೊಳ್ಳೋ ರೀತಿಯಲ್ಲಿ ಮಾಡೋದ್ರಿಂದಾಗಿ ಎಲ್ಲೋ ಇರುವಂತಹ ಸಾರ ಅಂದ್ರೆ ಆ ಒಂದು ಬೇರಿಗೆ ತಲುಪದೇ ಇರುವಂತಹ ಜಾಗದಲ್ಲಿರುವಂತಹ ರಂಜಕವನ್ನ ತಂದು ತಲುಪಿಸುವಂತಹ ಕೆಲಸ ನಮ್ಮ ಈ ವ್ಯಾಮ್ ಮಾಡ್ತಾ ಇದೆ. ಇದು ರಂಜಕವನ್ನ ಒದಗಿಸಿಕೊಡುವಂತಹ ಸೂಕ್ಷ್ಮಾಣುಗಳಿರುವಂತಹ ಜೈವಿಕ ಗೊಬ್ಬರ ಆಯ್ತು. ಇನ್ನೂ ಬೇರೆ ತರದ ಒಂದು ಜೈವಿಕ ಗೊಬ್ಬರ ಇದೆ, ಅದನ್ನ ನಾವ್ ಯಾವ್ದಂತ ಹೇಳ್ಬಹುದು ಅಂದ್ರೆ ಲಘು ಪೋಷಕಾಂಶಗಳು. ಈಗ ನಾನಾಗ್ಲೇ ಹೇಳಿದೆ ಪ್ರಧಾನ ಪೋಷಕಾಂಶಗಳ ಬಗ್ಗೆ, ಲಘು ಪೋಷಕಾಂಶಗಳನ್ನು ಸಹ ನಮ್ಗೆ ಬೆಳವಣಿಗೆ ಬೇಕು. ನಮ್ಮ ಬೆಳೆಯ ಬೆಳವಣಿಗೆಗೆ 14 ಪೋಷಕಾಂಶಗಳು ಏನ್ ಬೇಕೋ ಅದರಲ್ಲಿ ಲಘು ಪೋಷಕಾಂಶಗಳು ಸಹ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅಂತಹ ಪೋಷಕಾಂಶಗಳನ್ನು ಸಹ ಒದಗಿಸಿಕೊಡುವಂತಹ ದುಂಡಾಣುಗಳಿದಾವೆ, ಅದ್ಯಾವ್ದಪ್ಪ ಅಂತಂದ್ರೆ ಬ್ಯಾಸಿಲಸ್ ಅಂತ ನಾವ್ ಹೇಳ್ತೀವಿ, ಅದು ಸಹ ಇದೆ. ಅದರಲ್ಲದೇನೆ ಇನ್ನೊಂದು ಪ್ರಭೇದ ನಾನು ಹೇಳ್ತೀನಿ ಕಟ್ಟೆಕಡೆಯದಾಗಿ ಅಂತ ಅನ್ನೋದಾದ್ರೆ, ನಮ್ಮ ಈ ಒಂದು ಸಸ್ಯದ ಬೆಳವಣಿಗೆ ಬೇಕಾಗುವಂತಹ ಹಾರ್ಮೋನ್ಗಳನ್ನು ಸಹ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಸ್ರವಿಸುತ್ತೆ ಮಣ್ಣಿನಲ್ಲೇ. ಸೊ ಅಂತಹ ಒಂದು ಹಾರ್ಮೋನ್ ಅನ್ನ ಅಥವಾ ಸಸ್ಯ ಪ್ರಚೋದಕಗಳನ್ನ ಬೆಳೆ ಎತ್ಕೊಂಡು ಬೆಳೆಯೋದ್ರಿಂದಾಗಿ ಅದರ ಒಂದು ಬೆಳವಣಿಗೆಯನ್ನ ಅದು ಹೆಚ್ಚಿಸ್ಕೊಂತಾ ಹೋಗುತ್ತೆ. ಇಷ್ಟು ಪ್ರಭೇದಗಳು ನಮ್ಮಲ್ಲಿ ಇದಾವೆ. ದೀರ್ಘವಾಗಿ ಮಾಹಿತಿಯನ್ನ ನೀಡಿದ್ರಿ ಮಾಲತಿಯವರೇ. ನೀವೇ ತಿಳಿಸಿದ ಹಾಗೆ ವಾತಾವರಣದಲ್ಲಿ ಇರುವಂತಹ ಸಾರಜನಕವನ್ನ ಅದಕ್ಕೆ ಬೆಳೆಗೆ ಸುಲಭವಾಗಿ ಸಿಗೋ ಹಾಗೆ ಮಾಡೋದಕ್ಕೆ ಅದನ್ನ ಪರಿವರ್ತಿಸಿ ಗಂಟುಗಳ ಮೂಲಕ ಅದನ್ನ ಗಿಡಕ್ಕೆ ಒದಗಿಸುವಂತಹ ಕೆಲವೊಂದು ಜೀವಾಣುಗಳು, ಇನ್ನು ರಂಜಕವನ್ನ ಕರಗಿಸಿ ಬೆಳೆಗೆ ಸುಲಭವಾಗಿ ಸಿಗೋ ಹಾಗೆ ಮಾಡೋದಕ್ಕಂತಹ ಕೆಲವೊಂದು ಜೀವಾಣುಗಳು, ಇನ್ನು ಮೂರನೇದು ಬಹಳ ಕುತೂಹಲಕಾರಿಯಾಗಿರೋದು ಪ್ರಚೋದಕಗಳು, ಹಾರ್ಮೋನ್ಗಳನ್ನು ಸಹ ಅದರ ಬೆಳವಣಿಗೆಗೆ ಬೇಕಾದಂತಹ ಹಾರ್ಮೋನ್ಗಳನ್ನು ಸಹ ಒದಗಿಸುವಂತದ್ದು. ಎಷ್ಟು ಕೆಲಸಗಳು ನಮಗೆ ಗೊತ್ತಿಲ್ಲದ ಹಾಗೆ ಮಣ್ಣಿನಲ್ಲಿ ನಡೀತಾ ಇರುತ್ತೆ. ಈ ಜೀವಾಣುಗಳು ಆ ಬೆಳೆಯ ಜೀವಂತಿಕೆಯನ್ನ ಜೊತೆಗೆ ಮಣ್ಣಿನ ಜೀವಂತಿಕೆಯನ್ನ ಎಲ್ಲಕ್ಕಿಂತ ಮುಖ್ಯವಾಗಿ ಪರಂಪರೆಯಲ್ಲಿ ಅದು ಮುಂದಕ್ಕೂ ಸಹ ಅದು ಮಣ್ಣಿನಲ್ಲಿ ಈ ಒಂದು ಎಲ್ಲ ಚಟುವಟಿಕೆಗಳು ಉಳಿಯೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿರುತ್ತೆ. ಇದು ಅರ್ಥಕೊಂಡಾದ್ಮೇಲೆ ಹಿಂದಿನಿಂದ ಇದ್ದೇ ಇತ್ತು, ನೀವೇ ಹೇಳಿದ ಹಾಗೆ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳು ಕಡಿಮೆ ಆಯಿತು, ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಆಯಿತು, ಜೀವಾಣುಗಳು ಸಂಖ್ಯೆ ಕಡಿಮೆ ಆಯಿತು. ಹಾಗಾಗಿ ಒಂದು ಬದಲಾದ ಸನ್ನಿವೇಶದಲ್ಲಿ ನಾವು ಇದ್ದೀವಿ. ಈಗ ಅವುಗಳನ್ನೆಲ್ಲ ಈ ಮೂಲಕ ಮರುಪೂರೈಕೆ ಮಾಡೋದ್ರಿಂದ ಇಷ್ಟೆಲ್ಲ ಅನುಕೂಲತೆಗಳಿದಾಯ್ತು, ಅನುಕೂಲತೆಗಳಿದೆ ಅಂತ ಆಯಿತು. ಇನ್ನು ಈ ರೀತಿಯ ಒಂದು ಗೊಬ್ಬರಗಳನ್ನ ನಾವು ಎಷ್ಟು ಮಟ್ಟಿಗೆ ತಯಾರು ಮಾಡ್ಕೊಳ್ಬಹುದು, ಅದು ಒಂದು ಪ್ರಶ್ನೆ. ಯಾವ ಹಂತದಲ್ಲಿ ಬೆಳೆಯ ಯಾವ ಹಂತದಲ್ಲಿ ಮಣ್ಣಿಗೆ ಸೇರಿಸಿದ್ರೆ ನಾವು ಗರಿಷ್ಠ ಪ್ರಯೋಜನವನ್ನ ಪಡ್ಕೊಳ್ಬಹುದು? ನಾವು ಇವಾಗ ಆ ಒಂದು ರೂಪ ಅಂದ್ರೆ ವಿವಿಧ ರೂಪದಲ್ಲಿ ನಮ್ಗೆ ಈ ಒಂದು ಜೀವಾಣುಗಳ ಗೊಬ್ಬರಗಳು ನಮ್ಗೆ ಲಭ್ಯತೆ ಇದೆ. ಯಾವ ರೂಪ ಅಂತಂದ್ರೆ ಘನ ರೂಪದ ಜೈವಿಕ ಗೊಬ್ಬರಗಳು ಅಂತ ಹೇಳ್ಬೋದು. ಈಗ ನಾವು ಒಂದು ಜೀವಾಣುವನ್ನ ಕೈನಲ್ಲಿ ಹಿಡಿದು ಇನ್ನೊಬ್ಬರಿಗೆ ಕೊಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಸೂಕ್ಷ್ಮಾಣು ಜೀವಿಗಳು, ಕೈಗೆ ಸಿಗದಂತದ್ದು, ಕಣ್ಣಿಗೆ ಕಾಣಿಸೋಲ್ಲ ಹಾಗೆ ಕೈಗೂ ಸಿಗೋದಿಲ್ಲ. ಅಂತದನ್ನ ನಾವು ಬೇರೊಂದು ಮಾಧ್ಯಮದ ಮೇಲೆ ಬೆಳೆಸಿ ಅದನ್ನ ನಾವು ಕೊಡ್ಬೋದಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಹಾಗಾದ್ರೆ ಘನರೂಪಕ್ಕೆ ನಾವು ಯಾವೆಲ್ಲ ಒಂದು ವಾಹಕಗಳನ್ನ ನಾವು ಬಳಕೆ ಮಾಡ್ಕೋಬಹುದು ಅಂತಂದ್ರೆ ಕಲ್ಲಿದ್ದಲುಗಳನ್ನ ಕೋಲ್ ಅಂತ ನಾವು ಹೇಳ್ಬೋದು, ಅಥವಾ ಕೊಟ್ಟಿಗೆ ಗೊಬ್ಬರ ಅಂತ ಅನ್ಬಹುದು, ಅಥವಾ ಈ ಒಂದು ಪ್ರೆಸ್ ಮಡ್ ಅಂತ ಬರುತ್ತೆ, ಯಾವ್ದು ಕಾಯರ್ ಇಂಡಸ್ಟ್ರಿನಲ್ಲಿ ಪ್ರೆಸ್ ಮಡ್ ಅಂತ ಬರುತ್ತೆ, ಅವುಗಳ ಮೇಲೆ ನಾವು ಈ ಒಂದು ಜೀವಾಣುಗಳನ್ನ ಬೆಳೆಸಿ ಅದನ್ನ ನಾವು ಪ್ಯಾಕಿಂಗ್ ಮಾಡಿ ಅದನ್ನ ನಾವು ಲಭ್ಯತೆಗೆ ಅವಕಾಶ ಮಾಡಿಕೊಡ್ಬೋದು. ಇನ್ನು ಏನಪ್ಪ ಅಂತಂದ್ರೆ ಇನ್ನೊಂದು ರೂಪ ಇದೆ, ಅದು ಅಂದ್ರೆ ಹರಳಿನ ರೂಪ. ಹರಳು ಇರ್ತವೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಬಳಕೆಯ ಒಂದು ಸರಿಯಾದ ರೀತಿಯಲ್ಲಿ ನಾವು ಮುಖ್ಯ ಭೂಮಿಗಳಿಗೆ ನಾವು ಹಾಕೋಕೆ ಆಗದೇ ಇರುವಂತಹ ಸಂದರ್ಭಗಳು ಇರ್ತವೆ, ಅದಕ್ಕಾಗಿ ಆ ರೂಪವನ್ನ ಕಂಡುಕೊಂತು. ಅಂದ್ರೆ ಮೊದಲೇ ಹೇಳಿದಂತಹ ಒಂದು ರೂಪಕ್ಕೆ ನಾವು ಕಂಪೇರ್ ಮಾಡಿದಾಗ ಇದರಲ್ಲಿ ನಾವು ಅದರ ಜೀವಿತಾವಧಿಯನ್ನ ಅಂದ್ರೆ ಜೀವಾಣುವಿನ ಜೀವಿತಾವಧಿ ಜಾಸ್ತಿ ಇರುತ್ತೆ ಅಂತಹ ಒಂದು ರೂಪದಲ್ಲೂ ಇದೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತ ಆಗ್ತಾ ಇರುವಂತಹ ಇನ್ನೊಂದು ರೂಪ ಯಾವ್ದಪ್ಪ ಅಂದ್ರೆ ದ್ರವ ರೂಪ. ಸೊ ದ್ರವ ರೂಪದಲ್ಲಿ ಏನಂತ ಅಂದ್ರೆ ನಾವು ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಒಂದು ದ್ರವ ರೂಪದ ಮಾಧ್ಯಮದ ಮೇಲೆ ಬೆಳೆಸಿ ಅದನ್ನ ಬಾಟಲ್ಗಳಲ್ಲಿ ಅದು ಸಿಗುವ ರೀತಿಯಲ್ಲಿ ಮಾಡ್ಕೊಂಡಿರುವಂತಹ ಒಂದು ವ್ಯವಸ್ಥೆ. ಇದರಲ್ಲಿ ಏನಂತ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ದೀರ್ಘಾವಧಿವರೆಗೆ ಅದರ ಜೀವಿತಾವಧಿ ಏನಂದ್ರೆ 18 ತಿಂಗಳ ತನಕ ಅದು ನಮ್ಗೆ ಉಳಿಯುವಂತ ಸಾಧ್ಯತೆಗಳು ಇರುತ್ತೆ ಅಂತಹ ಒಂದು ರೂಪ ಸಹ ಇದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಇನ್ನೊಂದು ನೋಡಬಹುದು ಅಂದ್ರೆ ನಾವು ಮನುಷ್ಯರು ಏನು ಕ್ಯಾಪ್ಸುಲ್ ರೂಪದಲ್ಲಿ ನಾವು ತಗೊಂತೀವೋ ಅದೇ ರೀತಿ ಕ್ಯಾಪ್ಸುಲ್ಗಳಲ್ಲಿ ಅಂದ್ರೆ ಮಾತ್ರೆಯ ರೂಪದಲ್ಲೂ ಸಹ ಜೈವಿಕ ಗೊಬ್ಬರಗಳು ಲಭ್ಯತೆ ಇದೆ. ಇದನ್ನ ನಾವು ಎಲ್ಲಿ ಜಾಸ್ತಿ ಬಳಕೆ ಮಾಡ್ಕೋಬಹುದಪ್ಪ ಅಂತಂದ್ರೆ ಯಾವ ಈ ಅಲಂಕಾರಿಕ ಗಿಡಗಳನ್ನ ಬೆಳೆಸ್ಕೊಂಡಿರುವಂತಹ ಇವಾಗ ತಾರಸಿ ತೋಟ ಅನ್ನೋದು ಹೆಚ್ಚು ಪ್ರಚಲಿತ ಆಗ್ತಾ ಇದೆ, ಅಂತಹ ಒಂದು ಪದ್ಧತಿಯಲ್ಲಿ ನಾವು ಇದನ್ನ ಬಳಕೆ ಮಾಡ್ಕೋಬಹುದಾಗಿದೆ. ಇದನ್ನ ನಾವು ಬಳಕೆ ಮಾಡಬೇಕಾದ್ರೆ ಹೇಳ್ದೆ ನಾನು ಘನರೂಪದ ಜೈವಿಕ ಗೊಬ್ಬರ ಆಗಿರ್ಬಹುದು, ಅದನ್ನ ನಾವು ಯಾವ ತರ ಬಳಕೆ ಮಾಡ್ಕೋಬಹುದು ಅಂತಂದ್ರೆ ನಾವು ಬೀಜೋಪಚಾರವನ್ನ ಮಾಡ್ಕೊಳ್ಳೋದ್ರ ಮೂಲಕ ಬಿತ್ತನೆ ಬೀಜಕ್ಕೆ ನಾವು ಉಪಚಾರವನ್ನ ಕೊಡೋದನ್ನ ನಾವು ಬೀಜೋಪಚಾರ ಅಂತ ಹೇಳ್ತೀವಿ. ಆ ಉಪಚಾರವನ್ನ ನಾವು ಜೀವಾಣುಗಳ ಮೂಲಕ ನಾವು ಉಪಚರಿಸಬೇಕು. ಸೊ ಅದಕ್ಕೆ ಯಾವ ತರ ಮಾಡ್ಕೋಬಹುದಪ್ಪ ಅಂತ ಲೆಕ್ಕ ಹಾಕೋದಾಗ 70 ಗ್ರಾಮ್ ಅಷ್ಟು ಬೆಲ್ಲವನ್ನ ಅಂದ್ರೆ ಬೆಲ್ಲ ಅಥವಾ ಸಕ್ಕರೆ ಆಗಿರ್ಬೋದು ಅಥವಾ ಅಂಟು ಆಗಿರ್ಬೋದು ಇದನ್ನ ನಾವು 250 ml ನೀರು ಅಥವಾ 1/2 ಲೀಟರ್ ನೀರಿನಲ್ಲಿ ಅದನ್ನ ಕರಗುವಂತೆ ಮಾಡಿ ಅಂದ್ರೆ ಬಿಸಿ ಶಾಖದಲ್ಲಿ ಅದನ್ನ ಇಟ್ಟು ಕರಗುವಂತೆ ಮಾಡಿ ಪಾಕವನ್ನ ನಾವು ಮೊದಲು ತಯಾರಿಸ್ಕೋಬೇಕಾಗತ್ತೆ. ಸೊ ಅಂತಹ ಪಾಕಕ್ಕೆ ಅದನ್ನ 6ಕ್ಕೆ ಬಿಟ್ಟು ನಂತರ ಅದನ್ನ ಜೀವಾಣುವನ್ನ 200 ಗ್ರಾಮ್ ಅಷ್ಟು ಜೀವಾಣುವನ್ನ ನಾವು ಹಾಕಿ 1 ಎಕರೆ ಪ್ರದೇಶಕ್ಕೆ ಬೇಕಾಗುವಂತಹ ಬೀಜಕ್ಕೆ ಅದು ಲೇಪನ ಆಗೋ ರೀತಿಯಲ್ಲಿ ಎಲ್ಲಾ ಬೀಜಗೂ ಸಮನಾಗಿ ಅದು ಲೇಪನ ಆಗೋ ರೀತಿಯಲ್ಲಿ ಅದನ್ನ ಹರಡಿ ಅದನ್ನ ನೆರಳಿನಲ್ಲಿ ನೆನೆಸ್ಬಿಟ್ಟು ನಂತರ 4-6 ಗಂಟೆಗಳ ಕಾಲ ಅದನ್ನ ಇಟ್ಟು ನಂತರ ಅದನ್ನ ನಾವು ಬಿತ್ತನೆ ಮಾಡೋದು ಬಹಳ ಸೂಕ್ತವಾದಂತಹ ಒಂದು ಪದ್ಧತಿಯಾಗಿದೆ. ಇನ್ನೊಂದು ಪದ್ಧತಿಯನ್ನ ನಾನು ಹೇಳ್ತೀನಿ ಅನ್ನೋದಾದ್ರೆ ನಾಟಿ ಬೇರುಗಳು, ಯಾವ ಬೆಳೆಯನ್ನ ನಾವು ನಾಟಿ ಮಾಡಬಹುದಾದೋ ಅಂತಹ ಒಂದು ಬೆಳೆಯ ಬೇರನ್ನ ನಾವು 5 ಲೀಟರ್ ನೀರಿನಲ್ಲಿ ಜೀವಾಣುವನ್ನ ಕಲಸಿದ ದ್ರಾವಣದಲ್ಲಿ 30 ನಿಮಿಷ ಅದನ್ನ ಅದ್ದಿ ನೆಲೆಸಿ ನಂತರ ಅದನ್ನ ನಾವು ನಾಟಿ ಮಾಡಬಹುದು ಅಂದ್ರೆ ಮುಖ್ಯ ಭೂಮಿಗೆ ಹಾಕ್ಬಹುದು. ಸೊ ಈ ರೀತಿಯ ಒಂದು ಬಳಕೆಯನ್ನು ಸಹ ನಾವು ಮಾಡ್ಕೋಬಹುದಾಗಿದೆ. ಅದು ಆಗ್ತಾ ಇಲ್ಲ, ಅವೆರಡನ್ನು ನಮ್ಗೆ ಮಾಡುವಂತ ಪರಿಸ್ಥಿತಿ ನಮ್ಮ ರೈತರಿಗೆ ಇಲ್ಲ ಅಂತ ಸಂದರ್ಭದಲ್ಲಿ ನನ್ನ ಕೈಯಲ್ಲಿ ಜೀವಾಣು ಇದೆ ಏನ್ ಮಾಡಬಹುದು ಅಂತ ನೀವು ಕೇಳ್ಬಹುದು. ಆಗ ನಾವೇನ್ ಮಾಡ್ಕೋಬಹುದು ಅಂತಂದ್ರೆ ನೇರವಾಗಿ ನಾವು ಭೂಮಿಗೆ ಹಾಕ್ಬಹುದು. ಅದಕ್ಕೆ ಯಾವ್ದನ್ನ ಹಾಕೋಬಹುದು ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಬಹುಮುಖ್ಯವಾಗಿ ನಮ್ಮ ರೈತರ ಜಮೀನಲ್ಲಿ ಇರುತ್ತೆ, ಅವರು ಅಳವಡಿಸ್ಕೊಂಡಿರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ 5 ಕೆಜಿ ಜೀವಾಣುವನ್ನ ನಾವು 100 ಕೆಜಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿಬಿಟ್ಟು ನಾವು ಮುಖ್ಯ ಭೂಮಿಗಳಿಗೆ ಬಳಸ್ಕೊಬಹುದು. ಸೊ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ಬೋದು. ಈಗ ಯಾಕಂದ್ರೆ ಎಕರೆ ಪ್ರದೇಶಕ್ಕೆ ನಮ್ಗೆ 10 ಗಟ್ಟಲೆ ನಾವು ಕೊಟ್ಟಿಗೆ ಗೊಬ್ಬರ ಅಂತ ಹಾಕ್ಬೇಕಾಗುತ್ತೆ. ಅಷ್ಟಕ್ಕೂ ನಾವು ಜೀವಾಣುವನ್ನ ಎಲ್ಲಿಂದ ತರಕ್ ಸಾಧ್ಯ? ಅದಕ್ಕೂ ಒಂದು ವೆಚ್ಚ ಜಾಸ್ತಿ ಬರೆಸುವಂತ ಸಂದರ್ಭಗಳು ಇರ್ತವೆ. ಆದ್ರೆ ಇಲ್ಲಿ ನಾವೇನ್ ಮಾಡ್ಕೊಬೇಕು ಅಂದ್ರೆ, ಮುಖ್ಯ ಭೂಮಿಗೆ ಹಾಕುವುದಕ್ಕೂ ಮುಂಚೆ ಒಂದು ಸಣ್ಣ ಪ್ರಮಾಣದಲ್ಲಿ, ಅಂದ್ರೆ ಒಂದು ಗಾಡಿ 500 ಕೆಜಿ ಬರಬಹುದು ಅಂತಹ ಒಂದು ಕೊಟ್ಟಿಗೆ ಗೊಬ್ಬರಕ್ಕೆ 15 ಅಥವಾ 20 ಕೆಜಿ ಜೀವಾಣು ಗೊಬ್ಬರವನ್ನ, ಯಾವೆಲ್ಲ ಜೀವಾಣು ಗೊಬ್ಬರ ಆಗಿರ್ಬೋದು, ನಾನು ಈ ಮೇಲೆ ಹೇಳಿದಂತಹ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಅಂದ್ರೆ ರಂಜಕ ಕರಗಿಸುವಂತದ್ದಾಗಿರ್ಬೋದು, ಸಾರಜನಕವನ್ನ ಸ್ಥಿರೀಕರಿಸುವಂತದ್ದಾಗಿರ್ಬೋದು, ಮತ್ತೆ ಇನ್ನೊಂದು ಇದೆ ನಮ್ಗೆ ಟ್ರೈಕೋಡರ್ಮಾ ಅಂತ ಹೇಳ್ತೀವಿ, ಆ ಒಂದು ಜೀವಾಣುವನ್ನು ಸಹ ನಾವು ಉಪಚರಿಸ್ಬಿಟ್ಟು ತೇವಾಂಶವನ್ನ 2 ವಾರಗಳ ಕಾಲ ಅದನ್ನ ನಿಭಾಯಿಸಿದ್ದೇ ಆದಲ್ಲಿ, ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಉತ್ಕೃಷ್ಟವಾದ ಒಂದು ಗೊಬ್ಬರ ನಮ್ಗೆ ತಯಾರಾಗ್ತಾ ಹೋಗುತ್ತೆ. ಇದನ್ನ ನಾವು ಉಣ್ಣುಳಿದಂತಹ ಒಂದು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಮುಖ್ಯ ಭೂಮಿಗೆ ಹಾಕೊಂತ ಹೋಗ್ಬೋದು. ಸರ್ ಮಾಲತಿ ಅವರ, ಇಲ್ಲೊಂದೇ ಒಂದು ಪ್ರಶ್ನೆ, ಈ ಒಂದು ಜೈವಿಕ ಗೊಬ್ಬರಗಳು ಬೇರೆ ಬೇರೆ ಬೆಳೆಗೆ, ಧಾನ್ಯದ ಬೆಳೆಗಳು, ದ್ವಿದಳ ಧಾನ್ಯ ಬೆಳೆಗಳು, ತರಕಾರಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಈ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಗುರುತಿಸಲಾಗಿದೆಯಾ, ಯಾವುದು ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ, ಅಥವಾ ಅದು ಆ ಒಂದು ಬೆಳೆಗೆ ಸಂಬಂಧಪಟ್ಟ ಹಾಗೆ ಅದರ ಪರಿಣಾಮ ಹೆಚ್ಚಾಗುತ್ತೆ ಅನ್ನೋದೇನಾದರೂ ಈಗಾಗಲೇ ಗಮನಿಸಲಾಗಿದೆಯಾ, ಹೇಗೆ? ಹೌದು ಸರ್, ಅಂದ್ರೆ ಪ್ರತಿಯೊಂದು ಬೆಳೆಗೆ, ಈಗ ಒಂದು ಜೀವಾಣುವನ್ನ ನಾನು ಹೇಳೋದಾದ್ರೆ ರೈಸೋಬಿಯಂ ಅಂತ ಹೇಳ್ತೀವಿ, ಇದು ದ್ವಿದಳ ಧಾನ್ಯದ ಬೇರಿನಲ್ಲಿ ಅದರಲ್ಲಿ ಸಾಧ್ಯ ಮಾತ್ರ ಅದು ಬದುಕು ಸಾಧ್ಯ ಇರುವಂತದ್ದು. ಅದನ್ನೇ ನಾವು ತಗೊಂಡೋಗಿ ನಾವು ಭತ್ತದ ಬೆಳೆಯಲ್ಲಿ ಹಾಕಿ ಆ ಒಂದು ಕೆಲಸವನ್ನ ನಾವು ನಿರೀಕ್ಷಿಸಕ್ ಆಗೋದಿಲ್ಲ. ಸೊ ಹಂಗಾಗಿ ಅಜೋಟೋಬ್ಯಾಕ್ಟರ್ ಅಂತ ಏನಿದೆ, ಮತ್ತೆ ಅಜೋಸ್ಪಿರಲಮ್ ಅಂತ ಏನಿದೆ, ಅದು ಸಾರಜನಕವನ್ನ ಸ್ಥಿರೀಕರಿಸುವಂತಹ ಒಂದು ದುಂಡಾಣುಗಳು. ಇದನ್ನ ನಾವು ಏಕದಳ ಧಾನ್ಯ ಆಗಿರ್ಬೋದು ಅಥವಾ ಪ್ಲಾಂಟೇಷನ್ ಕ್ರಾಪ್ಸ್ ಅಂತ ನಾವೇನ್ ಹೇಳ್ತೀವಿ ಅಲ್ಲಿ ಬಳಕೆ ಮಾಡ್ಕೋಬಹುದು, ಹತ್ತಿ ಬೆಳೆ ಬೆಳೆಗಳಿ ಮುಂತಾದ ಒಂದು ಬೆಳೆಗಳಿಗೆ ನಾವು ಬಳಕೆ ಮಾಡ್ಕೋಬಹುದು. ಅಜೋಸ್ಪಿರಲಮ್ ಅನ್ಬೋದು, ಮತ್ತೆ ಇನ್ನೊಂದು ಗ್ಲುಕೋನೋಬ್ಯಾಕ್ಟರ್ ಅಂತ ಇದೆ, ಅದು ದುಂಡಾಣುನೇ, ಅದನ್ನ ನಾವು ಶುಗರ್ ಕೇನ್ ಅಂದ್ರೆ ನಮ್ಮ ಕಬ್ಬಿನ ಬೆಳೆಯಲ್ಲಿ ನಾವು ಬಳಕೆ ಮಾಡ್ಕೊಬಹುದು. ಅಂದ್ರೆ ಏನು ಅಂತಂದ್ರೆ, ಜೀವಾಣುಗಳು ತಂದು ಒಂದು ಹೋಸ್ಟ್ ಸ್ಪೆಸಿಫಿಕ್ ಆಗಿರ್ತವೆ, ಅಂತಹ ಯಾವ್ದು ತನಗೆ ಬೇಕಾದಂತಹ ಬೆಳೆಯ ಮೇಲೆನೆ ಅದು ಬೆಳೆಯೋಕೆ ಸಾಧ್ಯ ಇರುವಂತದ್ದು. ಅದು ಬಿಟ್ರೆ ನಾನು ಈಗಾಗಲೇ ಹೇಳಿದೆ, ಅಜೋಲಾವನ್ನ ನಾವು ಅದಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಬೇಕಾಗಿರೋದ್ರಿಂದ ನಾವು ಭತ್ತದ ಗದ್ದೆಯಲ್ಲಿ ಅದನ್ನ ಬಳಕೆ ಮಾಡೋದು ಅತಿ ಹೆಚ್ಚು ಸೂಕ್ತ. ಈಗ ಹಾಗೆ ನೋಡಿದಾಗ ರೈಸೋಬಿಯಂ ಅನ್ನೋದು ಪ್ರತಿ ಹೆಕ್ಟೇರ್ಗೆ 50 ರಿಂದ 300 ಕೆಜಿಯಷ್ಟು ಸಾರಜನಕವನ್ನ ಅದು ಸ್ಥಿರೀಕರಿಸ್ತಾ ಹೋಗುತ್ತೆ ಪ್ರತಿ ವರ್ಷಕ್ಕೆ. ಇದು ಅದೇ ತರ ಅಜೋಟೋಬ್ಯಾಕ್ಟರ್ ಮತ್ತೆ ಅಜೋಸ್ಪಿರಲಮ್ ಅನ್ನೋದು 15 ರಿಂದ 20 ಕೆಜಿಯ ಒಂದು ಸಾರಜನಕವನ್ನ ಪ್ರತಿ ವರ್ಷಕ್ಕೆ ಪ್ರತಿ ಹೆಕ್ಟೇರ್ಗೆ ಸ್ಥಿರೀಕರಣ ಮಾಡಿಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸ್ಥಿರೀಕರಣ ಮಾಡುವಂತದ್ದು ಯಾವುದು ಅಂತಂದ್ರೆ ಅಜೋಲಾ, ಅದು 900 ಕೆಜಿಯಷ್ಟು ಸಾರಜನಕವನ್ನ ಪ್ರತಿ ಹೆಕ್ಟೇರ್ಗೆ ಸ್ಥಿರೀಕರಣ ಮಾಡಿ ಕೊಡ್ತಾ ಹೋಗುತ್ತೆ ಸರ್. ಇನ್ನು ಇಲ್ಲೊಂದು ವಿಚಾರ ಬರುತ್ತೆ, ಇದನ್ನ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಯಾವ್ದನ್ನ ಮಾಡಬಾರದು ಅನ್ನೋದನ್ನ ನೀವು ನನಗೆ ಹೇಳಬೇಕು. ಹೌದು ಸರ್, ಯಾಕೆಂತಂದ್ರೆ ನಾನು ಮಾತಾಡಿದಾಗ್ಲೇನೆ ಹೇಳ್ತಾ ಬಂದೆ, ಅವು ಸೂಕ್ಷ್ಮಾಣುಜೀವಿಗಳ ಜೀವಿತಾವಧಿ ಏನಿದೆ ತುಂಬಾ ಕಡಿಮೆ ಇರ್ತವೆ. ಆ ಜೀವಿತಾವಧಿ ಪ್ರತಿಯೊಂದು ಪ್ಯಾಕೆಟ್ ಅಲ್ಲೂ ಅದರ ಒಂದು ನಮೂದಾಗಿರುತ್ತೆ ಎಷ್ಟು ಜೀವಿತ ಅವಧಿ ಅನ್ನೋದು, ಅದನ್ನ ನೋಡಿಕೊಂಡು ನಮ್ಮ ಒಂದು ರೈತರು ಬಳಕೆ ಮಾಡ್ಕೋಬೇಕು ಅನ್ನೋದು ಒಂದಂಶ. ಇನ್ನೊಂದೇನು ಅಂದ್ರೆ, ಅದು ಸೂಕ್ಷ್ಮಾಣು ಜೀವಾಣು ಆಗಿರೋದ್ರಿಂದ ರಾಸಾಯನಿಕ ಗೊಬ್ಬರಗಳನ್ನ ಮಿಶ್ರಣಕ್ಕೋ ಅಥವಾ ಪೀಡೆನಾಶಕಗಳು ಅಂತ ನಾವೇನ್ ಹೇಳ್ತೀವಿ ಜೊತೆಗೆ ಮಿಶ್ರಣ ಮಾಡಿ ನಮ್ಮ ರೈತರು ಅದನ್ನ ಜೊತೆಲಿ ಹಾಕ್ಬೋದ ಅನ್ನೋ ಒಂದು ಕ್ವಶನ್ ನಮ್ಗಳಿಗೆ ಕೇಳಿರ್ತಾರೆ. ಸೊ ಆದ್ರೆ ಏನಂತಂದ್ರೆ, ಆ ಜೀವಾಣುಗಳು ಅಲ್ಲಿಗೆ ಒಂದು ರಾಸಾಯನಿಕದ ಒಂದು ಕಾರಕ್ಕೆ ಏನೋ ಅದು ಸಾಯುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅದಕ್ಕೆ ಸಾಧ್ಯವಾದಷ್ಟು ನಾವು ಸಾವಯವಕ್ಕೆ ಉತ್ತೇಜನ ಕೊಡುವಂತಹ ಒಂದು ಸಾವಯವ ಪದಾರ್ಥದ ಮೇಲೇನೆ ಅವು ಬೆಳೀತಾ ಹೋಗಿರೋದ್ರಿಂದ ಈ ಕೊಟ್ಟಿಗೆ ಗೊಬ್ಬರ ಅಂತದನ್ನ ಬಳಕೆ ಮಾಡಿಕೊಂಡು ನಾವು ಉಪಯೋಗಿಸ್ಕೋಬೇಕು. ಇನ್ನು ಏನು ಅಂತಂದ್ರೆ, ನಮ್ಮ ಈ ಒಂದು ರೋಗ ನಿರೋಧಕ ಶಕ್ತಿಯನ್ನ ಕೊಡುವಂತಹ ಸೂಕ್ಷ್ಮಾಣು ಜೀವಿಗಳಿದ್ದಾವೆ, ಅದರ ಕಾರ್ಯಕ್ಷಮತೆಯನ್ನ ನಾವು ಗಮನದಲ್ಲಿಟ್ಕೊಂಡೆ ಈಗ ಅಂದ್ರೆ ಬೇರೊಂದು ಸೂಕ್ಷ್ಮಾಣು ಜೀವಿ ಮೇಲೆ ಅದರದ ಒಂದು ಏನಾರು ಎಫೆಕ್ಟ್ ಆಗುತ್ತಾ ಅನ್ನೋದನ್ನ ನೋಡಿಕೊಂಡು ಅದು ಸಹ ಪ್ಯಾಕೆಟ್ ಮೇಲೆ ಇರುತ್ತೆ. ಅದನ್ನ ನಾವು ಯಾವ ಬೆಳೆಗೆ ಬಳಕೆ ಮಾಡ್ಕೊಬೇಕು ಅದೇ ಬೆಳೆಗೆ ನಾವು ಅದನ್ನ ಬಳಕೆ ಮಾಡ್ಕೊಂತ ಬರಬೇಕಾಗತ್ತೆ. ಇನ್ನು ನೀವು ರೋಗ ನಿಯಂತ್ರಣ ಅಂತ ಹೇಳಿದ್ರಿ, ಅಂದ್ರೆ ಎಲ್ಲೋ ಕೆಲವು ಸಂದರ್ಭಗಳಲ್ಲಿ ಈ ರೋಗ ನಿರ್ವಹಣೆಯಲ್ಲೂ ಸಹ ಜೈವಿಕ ಗೊಬ್ಬರಗಳು ಪ್ರಮುಖವಾದ ಪಾತ್ರವನ್ನ ವಹಿಸೋದನ್ನ ನಾವು ನೋಡಿದೀವಿ. ಅದು ಸಹ ಅದಕ್ಕೆ ಶತ್ರು ವೈರಾಣುವನ್ನ ಉತ್ಪಾದನೆ ಮಾಡಿ ಒಂದು ಹತೋಟಿ ಮಾಡುವಂತ ಕ್ರಮಗಳು ಸಾಕಷ್ಟು ಬಳಕೆಯಲ್ಲಿ ಇದೆ. ಅದರ ಬಗ್ಗೆನೂ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ಜೈವಿಕ ಗೊಬ್ಬರಗಳನ್ನ ರೋಗ ನಿಯಂತ್ರಣದಲ್ಲಿ ಬಳಕೆ ಮಾಡುವಲ್ಲಿ ಯಾವ ರೀತಿಯ ಪ್ರಯತ್ನಗಳು ಆಗಿದೆ ಅಂತ. ಹೌದು, ಅದನ್ನ ನಾವು ಬಯೋ ಕಂಟ್ರೋಲ್ ಅಂತ ಹೇಳ್ತೀವಿ, ಅಂದ್ರೆ ರೋಗ ನಿಯಂತ್ರಕರು ಅಂತ ನಾವು ಹೇಳ್ಬೋದು. ಅದರಲ್ಲಿ ದುಂಡಾಡುಗಳು ಬರ್ತವೆ, ಅಂದ್ರೆ ಬ್ಯಾಕ್ಟೀರಿಯಾಗಳು ಏನ್ ಬರ್ತವೆ ಅದನ್ನ ಸೂಡೋಮೋನಸ್ ಬರಬಹುದು. ಆ ಒಂದು ದುಂಡಾಣುವನ್ನು ಸಹ ಒಂದು ಏನಂತಂದ್ರೆ ಬೇರೊಂದು ಜೀವಾಣು ಯಾವುದನ್ನ ರೋಗವನ್ನು ಉಂಟು ಮಾಡ್ತಾರುವಂತಹ ಜೀವಾಣುವಿನ ಬೆಳವಣಿಗೆಯನ್ನ ಇವು ಕುಂಠಿತಗೊಳಿಸುತ್ತೆ. ಯಾವ ತರ ಮಾಡ್ತವೆ ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಕೆಲವೊಂದು ಆಮ್ಲವನ್ನ ಸಾವಯವ ಆಮ್ಲವನ್ನ ಅದು ಸ್ರವಿಸೋದಿಂದಾಗಿ ಬೇರೊಂದು ಬೆಳೆಯ ಒಂದು ರೋಗವನ್ನು ಉಂಟು ಮಾಡುವಂತಹ ರೋಗಾಣುವಿನ ಬೆಳವಣಿಗೆಯನ್ನ ಇದು ಕುಂಠಿತಗೊಳಿಸುತ್ತೆ. ಅದರಲ್ಲಿ ಶಿಲೀಂಧ್ರಕ್ಕೆ ನಾನು ಹೋದಾಗ ಟ್ರೈಕೋಡರ್ಮಾ ಅನ್ನೋದು ಬಹಳ ಪ್ರಚಲಿತವಾಗಿ ಮತ್ತೆ ಎಫೆಕ್ಟಿವ್ ಆಗಿ ಮಾಡ್ತಾ ಇರುವಂತಹ ಒಂದು ಶಿಲೀಂಧ್ರ ನಾಶಕ. ಇದನ್ನು ಅಷ್ಟೇ, ನಮ್ಮ ರೈತರೇ ಒಂದು ಅವರ ಒಂದು ಮಟ್ಟದಲ್ಲಿ ಅವರು ಪ್ರೊಡಕ್ಷನ್ ಅಂದ್ರೆ ತಯಾರಿಸ್ಕೊಬಹುದಂತಹ ಒಂದು ಉತ್ಪಾದಿಸುವಂತಹ ಒಂದು ಮಾದರಿನಲ್ಲಿ ನಾವು ರೈತರಿಗೆ ಹೇಳ್ಕೊಡ್ಬೋದು. ಈಗಾಗಲೇ ನಾನು ಹೇಳ್ದೆ ಏನಂತ ಅಂದ್ರೆ ಕೊಟ್ಟಿಗೆ ಗೊಬ್ಬರದ ಮೇಲೆ ಅದನ್ನ ನೀವು ಬೆಳೆಯುವಂತಹ ಒಂದು ವಿಧಾನ ಏನ್ ತಿಳಿಸ್ಕೊಟ್ಟೆ, ಆ ಒಂದು ಇದರಲ್ಲೇ ನಾವು ಟ್ರೈಕೋಡರ್ಮಾವನ್ನ ಜಾಸ್ತಿಯಾಗಿ ಮಾಡ್ಕೊಬಹುದಾಗಿರುತ್ತೆ. ಇನ್ನು ಎಲ್ಲ ರೀತಿಯ ಮಣ್ಣಿನಲ್ಲೂ ಸಹ ಇವುಗಳು ಕಾರ್ಯನಿರ್ವಹಿಸುತ್ತವೆ ಅಥವಾ ಕಾರ್ಯಕ್ಷಮತೆ ಮಣ್ಣಿನ ಒಂದು ಗುಣಧರ್ಮದ ಮೇಲೆ ಆಧಾರ ಆಗಿರುತ್ತೆ? ಖಂಡಿತವಾಗ್ಲೂ ಆಗುತ್ತೆ. ಯಾವ ಒಂದು ಚೌಳು ಮಣ್ಣು ಅಥವಾ ಕ್ಷಾರ ಮಣ್ಣು ಅಂತ ಹೇಳ್ತೀವಿ, ಅಲ್ಲಿ ರಸಸಾರದ ಒಂದು ವ್ಯತ್ಯಾಸ ಏನು ಕಾಣುತ್ತೆ ಅಂತಹ ಸಂದರ್ಭಗಳನ್ನ ನೋಡಿಕೊಂಡು ಯಾವ ಮಣ್ಣಿನಲ್ಲಿ ಇದು ಪಿ ಎಚ್ ಅಂದ್ರೆ ರಸಸಾರ ಏನಿದೆಯೋ ಅದು ಕಡಿಮೆ ಇದ್ದಂತಹ ಚೌಳು ಮಣ್ಣು ಉಳಿ ಮಣ್ಣು ಅಂತ ಹೇಳ್ತೀವಿ, ಅಲ್ಲಿ ಇದನ್ನ ನಾವು ಬಳಕೆ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಹಾಗೇನೆ ಕ್ಷಾರ ಮಣ್ಣಿನಲ್ಲೂ ಸಹ. ಸೊ ನಮ್ಗೆ ಬೇಕಾದಂತಹ ಒಂದು ರಸಸಾರದಲ್ಲಿ ಏನು ನಾರ್ಮಲ್ ಅಂತ ನಾವೇನ್ ಹೇಳ್ತೀವಿ ಆ ಒಂದು ರಸಸಾರ ಇರುವಂತಹ ಮಣ್ಣಿನಲ್ಲಿ ಇದರ ಬಳಕೆ ಚೆನ್ನಾಗಿರುತ್ತೆ. ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆಯಲ್ಲೂ ಇದರ ಬಳಕೆ ಸಾಧ್ಯನಾ? ಅದರ ಬಳಕೆ ಸಾಕಷ್ಟು ತಕ್ಕ ಮಟ್ಟಿಗಂತೂ ಆಗೋದಿಲ್ಲ ಅಂತ ಹೇಳ್ಬೋದು. ನಾನು ಈಗ ಹೇಳ್ದಂಗೆ ಒಂದು ಉಳಿ ಮಣ್ಣಿನಲ್ಲಿ ನಾವು ಇದನ್ನ ನಾವು ಹಾಕಿದ್ದೇ ಅದರಲ್ಲಿ ಅದರ ಒಂದು ಜೀವಾಣುವಿನ ಜೀವಂತಿಕೆಯನ್ನ ನಾವು ನಿರ್ಧರಿಸಕ್ಕಾಗೋದಿಲ್ಲ ಸರ್. ನಾನು ಯಾಕೆ ಕೇಳಿದೆ ಅಂದ್ರೆ ಇದನ್ನ ಬಳಕೆ ಮಾಡುವ ಸಂದರ್ಭದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಅನುಕೂಲ ಅಲ್ವಾ? ಮಣ್ಣಿನ ಗುಣಧರ್ಮದ ಒಂದು ಮಾಹಿತಿ ಅವ್ರ ಹತ್ರ ಇರುತ್ತೆ, ಇದು ಎಷ್ಟು ಮಟ್ಟಿಗೆ ಕಾರ್ಯಕ್ಷಮತೆಯನ್ನ ತೋರಿಸುತ್ತೆ ಅನ್ನೋದು ನಿರ್ಧಾರ ಆಗೋದು ಆ ಮಣ್ಣಿನ ಒಂದು ಸ್ಥಿತಿಗತಿ ಮೇಲೆ ಆಗಿರುತ್ತೆ. ಹೌದು. ಇನ್ನು ಮಾಲತಿಯವರೇ, ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವಂತ ಸಂದರ್ಭದಲ್ಲಿ ನೋಡಿರ್ತೀರಿ ಜೈವಿಕ ಗೊಬ್ಬರಗಳ ಬಳಕೆ ಹೇಗಾಗ್ತಾ ಇದೆ ಅಂತ, ನಿಮ್ಮ ಅನುಭವದಲ್ಲಿ ಎಲ್ಲಾದ್ರೂ ತಪ್ಪಾಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಏನ್ ತಪ್ಪುಗಳು ಮಾಡ್ತಾ ಇದ್ದಾರೆ ಇದರ ಬಳಕೆಯಲ್ಲಿ? ಖಂಡಿತವಾಗ್ಲೂ ನಾನು ರೈತ ಸಂಪರ್ಕ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸಬೇಕಾದಂತ ಸಂದರ್ಭದಲ್ಲಿ ನಮ್ಗೆ ಒಂದು ರೈತರಿಗೆ ಕೊಡಬೇಕು ಅಂತಾನೆ ಪಿ ಎಸ್ ಪಿ ಅಂತ ನಮ್ಗೆ ಬರ್ತದೆ. ನಾವು ಅದನ್ನ ನಾವು ರೈತರಿಗೆ ವಿತರಣೆ ಮಾಡಬೇಕಾದ್ರೆ ಅವ್ರಿಗೆ ಹೇಳಿಯೂ ಇಂತ ಕೆಲಸವನ್ನ ಈ ಒಂದು ಜೀವಾಣು ಮಾಡುತ್ತೆ, ನಿಮ್ಮ ಬೆಳೆಗಳಿಗೆ ಇದನ್ನ ಹಾಕೊಳ್ಳಿ, ಹಾಕೋಬೇಕಾದ್ರೆ ಇಂಥ ಮೆಥಡನ್ನ ನೀವು ಫಾಲೋ ಮಾಡಿ ಅಂತ ನಾವು ಅವ್ರಿಗೆ ಹೇಳಿಯೂ ಸಹ ನಮ್ಮ ರೈತರು ಅದನ್ನ ಅತಿ ಹೆಚ್ಚು ಮುತುವರ್ಜಿಯನ್ನ ವಹಿಸ್ತಾ ಇಲ್ಲ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಅವರು ಆ ಕೊಟ್ಟದ ನಂತರ ನನ್ನ ಒಂದು ರೈತ ಸಂಪರ್ಕದ ಮುಂದಿನ ಬಾಗಿಲಲ್ಲೇ ಬಿಟ್ಟು ಹೋದಂತಹ ಸಂದರ್ಭಗಳು ಇದಾವೆ. ಹಂಗ್ರೆ ಅದು ಮೋಸ್ಟ್ಲಿ ನಾವೇನ್ ಹೇಳ್ಬೋದು ಅಂತಂದ್ರೆ ರೈತರಿಗೆ ಅದರ ಒಂದು ಹೊಸ ತಾಂತ್ರಿಕತೆಯ ಬಗ್ಗೆ ಅರಿವುನ ಒಂದು ಕಡಿಮೆ ಅಂತಾನೆ ನಾವು ಹೇಳ್ಬೋದು. ನಾನು ಮೊದಲು ಅದನ್ನ ರೈತರಿಗೆ ಹೆಚ್ಚಿನದಾಗಿ ಪ್ರಚಲಿತ ಮಾಡ್ಕೊಂಡ್ಬಂದ್ರೆ ನಂತರದ ದಿನಗಳಲ್ಲಿ ಯಾರು ಅದನ್ನ ನಿಜವಾಗ್ಲೂ ಕಂಡುಕೊಂಡ್ರು ಅವರೇ ಬಂದು ರೈತರ ಸಂಪರ್ಕಕ್ಕೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮೇಡಮ್ ನನಗೆ ಇವಾಗ ಅದರದ್ದು ಪ್ರಯೋಜನ ಏನು ಅಂತ ಗೊತ್ತಾಗಿದೆ, ಅದನ್ನ ಮತ್ತೆ ನಾನು ಬಳಕೆ ಮಾಡ್ಕೊಂತೀನಿ ಅಂತ ಬಂದು ಅವರು 25 ಕೆಜಿನ ಒಬ್ಬರೇ ತಗೊಂಡು ಹೋಗುವಂತಹ ರೈತರು ಸಹ ಮುಂದೆ ಬರೋಕ್ಕೆ ಶುರು ಮಾಡಿದ್ರು. ಸೊ ಏನು ಅಂತಂದ್ರೆ ಹೊಸ ತಾಂತ್ರಿಕತೆಯನ್ನ ಅಳವಡಿಸ್ಕೊಳ್ಬೇಕಾದ್ರೆ ರೈತರು ಮೊದಲನೇದಾಗಿ ಹೆದರುತ್ತಾರೆ. ಸೊ ಅದು ಬೇಕಾಗಿಲ್ಲ, ಇದು ಒಂದು ಪರಿಸರ ಸ್ನೇಹಿ ಆದಂತಹ ಒಂದು ಸೂಕ್ಷ್ಮಾಣುಜೀವಿಗಳಿರುವಂತಹ ಒಂದು ಗೊಬ್ಬರ ಆಗಿರೋದ್ರಿಂದ ನಮ್ಮ ಒಂದು ಮಣ್ಣಿನ ಒಂದು ಫಲವತ್ತತೆ ಮೇಲೆ ಯಾವುದೇ ರೀತಿ ಅದರ ಒಂದು ಅಡ್ಡ ಪರಿಣಾಮ ಇರೋದಿಲ್ಲ. ಅದರ ಬಳಕೆ ಅನ್ನೋದು ಮುಂದಿನ ಒಂದು ಇದು ಮಣ್ಣಿನ ಆರೋಗ್ಯಕ್ಕೆ ಒಂದು ಪೂರಕವಾದಂತಹ ಒಂದು ಮಾರ್ಗ ಅಂತ ನಾನು ಹೇಳಬಲ್ಲೆ. ಇನ್ನು ಎಷ್ಟು ಖರ್ಚಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಖಂಡಿತ. ಸೊ ಇದನ್ನ ನಾವು ಈಗ ನಾನು ಹೇಳ್ದೆ ಈ ಒಂದು ಜೈವಿಕ ಗೊಬ್ಬರಗಳು ಎಲ್ಲಿ ಸಿಗಬಹುದು ಅಂತಾನೂ ಹೇಳ್ಬಿಡ್ತೇನೆ. ಯಾಕೆ ಅಂತಂದ್ರೆ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರದ ಮೂಲಕ ಅದನ್ನ ಒದಗಿಸುವಂತ ಪ್ರಯತ್ನ ಪಡ್ತಾನೆ ಇದ್ದೀವಿ. ಈಗಾಗಲೇ ನಾನು ಹೇಳ್ದಂತ ರೈತರು, ಪ್ರಗತಿಪರ ರೈತರು, ಅದರಲ್ಲಿ ನಿಜ ಕಂಡುಕೊಂಡಿರುವಂತಹ ರೈತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಅವರುಗಳು ಏನಿದ್ದಾರೆ, ಶಕ್ತಿಯುತ್ತರವಾಗಿದ್ದಾರೆ, ಅವರು ಬೇರೊಂದು ಜಾಗದಲ್ಲಿಯೂ ಸಹ ನಾವು ತಗೊಂಬಹುದು ಅನ್ನೋದಕ್ಕಾದ್ರೆ ಎಲ್ಲಿ ಅವೈಲಬಿಲಿಟಿ ಇದೆ ಅಂದ್ರೆ ಕೆವಿಕೆಗಳು ಅಂತ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಅಥವಾ ಈ ನಮ್ಮ ಇಲ್ವಾಲದ ಒಂದು ತೋಟಗಾರಿಕಾ ಸಂಸ್ಥೆಗಳಾಗಿರ್ಬೋದು, ಅಥವಾ ನಾನು ಓದಂತಹ ವಿ ಸಿ ಫಾರ್ಮ್ ಕಾಲೇಜಿನಲ್ಲೂ ಸಹ ಅದನ್ನ ಏನು ಉತ್ಪಾದನೆ ನಡೀತಾ ಇದೆ. ನಾನು ತಿಳಿಸ್ಕೊಟ್ಟಿರುವಂತಹ ಎಲ್ಲ ಒಂದು ಜೀವಾಣುಗಳು ಸಹ ಒಂದು ಕೆಜಿಗೆ 100 ಅದು ಲಭ್ಯತೆ ಇದೆ ನಿಮ್ಗೆ. ಅದು ಯಾವುದು ಪುಡಿ ರೂಪದಲ್ಲಾದ್ರೆ, ಅದೇ ನೀವು ದ್ರವ ರೂಪಕ್ಕೆ ನಿಮ್ಗೆ ಬೇಕು ಅನ್ನೋದಾದ್ರೆ, ಯಾಕೆಂದ್ರೆ ದ್ರವ ರೂಪದ ಜೀವಾಣುವನ್ನ ನಾವು ಸಿಂಪರಣೆಯಾಗೂ ನಾವು ತಗೊಂಬೋದು, ಮತ್ತೆ ಹನಿ ನೀರಾವರಿಯಲ್ಲೂ ಸಹ ನಾವು ಅದನ್ನ ಕೊಡೋದ್ರಿಂದಾಗಿ ಅದರ ಒಂದು ಬೇಡಿಕೆ ನಮ್ಮ ರೈತರಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನ ನಾವು ವಿ ಸಿ ಫಾರ್ಮ್ ಅಲ್ಲಿ ವಿಚಾರಿಸಿದಾಗ ಅದರ ದರ ಏನಿದೆ ಅಂದ್ರೆ 1 ಲೀಟರ್ಗೆ 200 ರೂಪಾಯಿನಂತೆ ಅವರು ಅದನ್ನ ಕೊಡ್ತಾ ಬಂದಿದ್ದಾರೆ. ಇದು ಒಂದಾಯ್ತು. ಇದು ಜೊತೆಗೆ ನಾನು ಆಗ್ಲೇ ಬಯೋಕಂಟ್ರೋಲ್ ಬಗ್ಗೆನೂ ನೀವು ಹೇಳಿದ್ರಿ, ಅದರಲ್ಲೂ ಸಹ ನಮ್ಮ ಈ ಒಂದು ಕಾಲೇಜುಗಳಲ್ಲಿ ಲಭ್ಯವಾಗಿದೆ. ಇದೇ ತರ ಒಂದು ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಪ್ರಚಲಿತವಾಗಿರುವಂತದ್ದು ಏನಂದ್ರೆ, ಒಂದೇ ಜೀವಾಣುವನ್ನಲ್ಲ 3 ಜೀವಾಣುಗಳನ್ನ ಒಂದು ಬೆರಕೆ ಮಾಡಿ ತಯಾರಿಸಲಾಗಿರುವಂತಹ ಒಂದು ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಇದೆ. ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅನ್ನೋದಾದ್ರೆ IIHR ಅಂತ ಬೆಂಗಳೂರಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ ಅಂತ ಇದೆ. ಸೊ ಆ ಸಂಸ್ಥೆಯವರು ಈ ಒಂದು ಜೀವಾಣುವನ್ನ ಒಂದು ಮಾರ್ಕ ಅಂದ್ರೆ 3 ಜೀವಾಣುವನ್ನ ಒಂದೇ ಮಾಧ್ಯಮದಲ್ಲಿ ಕೊಟ್ಟು ಅದನ್ನ ಮಾರ್ಕೆಟ್ಗೆ ಬಿಟ್ಟಿದ್ದಾರೆ. ಅದು ಏನ್ ಕೆಲಸ ಮಾಡುತ್ತೆ, ಅದ್ರಲ್ಲಿ ಯಾವ ಜೀವಾಣುಗಳು ಇದಾವೆ ಅಂದ್ರೆ, ಸಾರಜನಕವನ್ನ ಸ್ಥಿರೀಕರಿಸುವಂತಹ ಜೀವಾಣು ಇದೆ, ರಂಜಕವನ್ನ ಮತ್ತೆ ಲಘು ಪೋಷಕಾಂಶವನ್ನ ಒದಗಿಸುವಂತಹ ಜೀವಾಣು ಇದೆ. ಅದರ ಜೊತೆ ಜೊತೆಗೆ ನಾನು ಆಗ್ಲೇ ಹೇಳಿದೆ, ಸಸ್ಯ ಪ್ರಚೋದಕ ಅಂದ್ರೆ ಹಾರ್ಮೋನ್ಗಳನ್ನ ಉತ್ಪಾದಿ ಮಾಡುವಂತಹ ಜೀವಾಣುಗಳು ಸಹ ಇರೋದ್ರಿಂದ ಇದರ ಬಳಕೆ ತುಂಬಾ ಜನ ಅದನ್ನ ತುಂಬಾ ಪ್ರಚಲಿತವಾಗಿರುವಂತದ್ದು. ಅದರಲ್ಲೂ ಹಣ್ಣನ್ನ ಅಂದ್ರೆ ತೋಟಗಾರಿಕಾ ಬೆಳೆಯಲ್ಲಿ ಬೆಳೀತಿರುವಂತಹ ರೈತರ ಒಂದು ಅನುಭವನ ಅವರು ಹೇಳ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಅದು ಬರ್ತಾ ಇರುವಂತದ್ದು. ಈ ಕನ್ಸೋರ್ಷಿಯಂ ಅನ್ನ ಹೇಳಿದಂತಹ ವಿ ಸಿ ಫಾರ್ಮ್ ಕಾಲೇಜಲ್ಲೂ ಸಹ ಲಭ್ಯತೆ ಇದೆ. ಸೊ ಇದರ ಒಂದು ಸದುಪಯೋಗ ನಮ್ಮ ರೈತರು ಪಡ್ಕೊಬೇಕು ಅಂತ ಕೇಳ್ಕೊತೇನೆ. ಎಷ್ಟು ವರ್ಷಗಳ ಕಾಲ ನಿರಂತರವಾಗಿ ಇದರ ಬಳಕೆ ಆಗಬೇಕಾಗುತ್ತೆ ಅಂದ್ರೆ, ನಮ್ಮ ಒಂದು ಮಣ್ಣು, ಈಗ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳು ಇದ್ರೆ ನಮ್ಮ ಜೀವಾಣುಗಳು ಬದುಕುವಂತದ್ದು. ಈಗ ಆ ಒಂದು ಸಾವಯವ ಪದಾರ್ಥ ಅಂಶ ಇಲ್ಲ ಅನ್ನೋದಾದ್ರೆ ಅದಕ್ಕೂ ಜೀವಿಸೋಕೆ ಸಾಧ್ಯವಿಲ್ಲ. ಅಂತಹ ಮಣ್ಣನ್ನ ಏನ ನಿರೀಕ್ಷಿಸಬಹುದು ಅಂದ್ರೆ, ಆ ಮಣ್ಣಿನಲ್ಲಿ ಅತಿ ನೀರನ್ನ ಹಿಡ್ಕೊಳ್ಳುವಂತ ಸಾಮರ್ಥ್ಯ ಆ ಮಣ್ಣಿಗಿರುತ್ತೆ. ಅದರ ಜೊತೆಗೆ ನೀರಿನ ಮತ್ತೆ ಗಾಳಿ ಮತ್ತೆ ಬೆಳಕಿನ ಒಂದು ಏನು ಮೂಮೆಂಟ್ ಅಂತ ನಾವು ಹೇಳ್ಬೋದು, ಅದರ ಒಂದು ಸಾಮರ್ಥ್ಯನ ಹೆಚ್ಚಿಸುವಂತಹ ಒಂದು ಕಾರ್ಯದಲ್ಲಿ ನಮ್ಮ ಜೈವಿಕ ಗೊಬ್ಬರಗಳ ಪಾತ್ರ ಇದೆ. ಸೊ ಯಾವ ಮಣ್ಣು ನಮ್ಗೆ ಸಾಫ್ಟ್ ಅಂದ್ರೆ ಮೃದುತ್ವವನ್ನ ಕೊಡ್ತಾ ಇದೆಯೋ ಅಂತಹ ಮಣ್ಣನ್ನ ನಾವು ಏನನ್ಬಹುದು, ಸಾವಯವ ಅಂಶ ಇರುವಂತಹ ಮಣ್ಣು, ಉತ್ಕೃಷ್ಟವಾದಂತಹ ಮಣ್ಣು ಅಂತ ಹೇಳ್ಬೋದು. ಅಂತಹ ಮಟ್ಟಕ್ಕೆ ನಮ್ಮ ಮಣ್ಣು ರೆಡಿಯಾಗಬೇಕು. ಸಾವಯವ ಪದಾರ್ಥ ಅಂದ್ರೆ, ನಾನು ಆ ಒಂದು ಭೂಮಿ ಮೇಲೆ ನಡೀತೀನಿ ಅಂದಾಗ ನನ್ನ ಹೆಜ್ಜೆ 1 ಇಂಚ್ ಆದ್ರೂ ಮೂಡ್ತು ಅನ್ನೋದಾದ್ರೆ, ಅಂತಹ ಮಣ್ಣನ್ನ ನಾವು ಸಾವಯವ ಅಂಶ ಇರುವಂತಹ ಮಣ್ಣು, ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರುವಂತಹ ಮಣ್ಣು ಅಂತ ಹೇಳ್ಬೋದು. ಆ ಹಂತ ತನಕನು ನಾವು ನಮ್ಮ ಒಂದು ಮಣ್ಣನ್ನ ಮಾಡ್ಬೇಕಾಗುತ್ತೆ. ಕಟ್ಟೆ ಕಡೆಯದಾಗಿ ನಾನು ರೈತರಲ್ಲಿ ಏನ್ ಕೇಳ್ಕೊಂತೀನಿ ಅಂತಂದ್ರೆ, ಆರೋಗ್ಯಯುತವಾದ ಮಣ್ಣನ್ನ ನಮ್ಮ ಮುಂದಿನ ಪೀಳಿಗೆಗೆ ನೀಡಬೇಕಾರುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಆ ಒಂದು ಜವಾಬ್ದಾರಿಯಿಂದ ನಾವು ವಿಮುಖರಾಗದೆ ಇಂತಹ ಒಂದು ಪರಿಸರ ಸ್ನೇಹಿ ಮತ್ತೆ ಸಾವಯವ ಕೃಷಿಗೆ ಒಂದು ಸಂಚಾಲಕನಂತೆ ಕೆಲಸ ನಿರ್ವಹಿಸ್ತಾ ಇರುವಂತಹ ಒಂದು ಜೈವಿಕ ಗೊಬ್ಬರವನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರು ಬಳಕೆ ಮಾಡಿಕೊಂಡು ಮಣ್ಣಿಗೆ ಒಂದು ಜೀವಂತಿಕೆಯನ್ನ ಕೊಡಬೇಕು, ಆ ಒಂದು ಕೆಲಸದಲ್ಲಿ ನಾವು ನೀವೆಲ್ಲ ಕೈ ಜೋಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಬಹಳ ಸಂತೋಷ ಡಾಕ್ಟರ್ ಮಾಲತಿ ಅವರೇ. ಇಷ್ಟೊತ್ತು ಜೈವಿಕ ಗೊಬ್ಬರಗಳ ಮಹತ್ವ, ಅವುಗಳಲ್ಲಿರುವಂತಹ ವಿವಿಧ ಪ್ರಕಾರಗಳು, ಅವುಗಳ ಉಪಯೋಗಗಳು, ಎಷ್ಟು ಮಟ್ಟಿಗೆ ಎಲ್ಲ ಬೆಳೆಗಳಲ್ಲೂ ಅದರ ಪ್ರಯೋಜನ ಆಗ್ತಾ ಇದೆ, ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಇಷ್ಟೆಲ್ಲ ಹೇಳಿದ ಮೇಲೂ ನಮ್ಮ ಕೇಳುಗರಲ್ಲಿ ಪ್ರಶ್ನೆಗಳಿರುತ್ತೆ, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 82 77 93 31 16, 82 77 93 31 16, 82 77 93 31 16. ನಿಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು. ಖಂಡಿತ ಕೃಷಿಕರು ಬೆಳೆಗಾರರು ಇದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ. ಹಾಗೇನೆ ಹತ್ತಿರದಲ್ಲಿರುವಂತಹ ಕೊಡಗಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ, ಅಲ್ಲೂ ಸಹ ನೀವು ತಿಳಿಸಿದ ಹಾಗೆ ಅರ್ಕ ಇದರ ಒಂದು ಲಭ್ಯತೆನೂ ಇದೆ. ಇವುಗಳನ್ನ ರೈತರು ಸಹ ಅವರ ಒಂದು ಹಂತದಲ್ಲಿ ಉತ್ಪಾದನೆ ಮಾಡೋ ಅಂತ ಮಟ್ಟದಲ್ಲೂ ಕೆಲವು ಪ್ರಯತ್ನಗಳು ಆಗ್ತಾ ಇದೆ. ಇದು ಬಹುಶಃ ಎಲ್ಲರಲ್ಲೂ ಈ ಬಗ್ಗೆ ಜಾಗೃತಿ ಮೂಡಿದ್ರೆ